ಕೃಷಿ ಮಹಾವಿದ್ಯಾಲಯ ಇದೆ. ಇಲ್ಲಿ ಇರುವಂತಹ ಡಿಪ್ಲೊಮಾ ಕೃಷಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಪಿ ರಾಜಣ್ಣ ಅವರು. ರಾಜಣ್ಣ ಅವರು ಮೂಲತಃ ತಳಿಶಾಸ್ತ್ರದ ಪ್ರಾಧ್ಯಾಪಕರು. ಭತ್ತದ ವಿವಿಧ ತಳಿಗಳು, ಭತ್ತದ ಕೃಷಿಯಲ್ಲಿನ ತಾಂತ್ರಿಕತೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಈ ಹಿಂದೆನೂ ಹಂಚಿಕೊಂಡಿದ್ದಾರೆ, ಇವತ್ತಿನ ಕಾರ್ಯಕ್ರಮದಲ್ಲೂ ಹಂಚಿಕೊಳ್ಳೋರಿದ್ದಾರೆ. ರಾಜಣ್ಣ ಅವರೇ, ಆಕಾಶವಾಣಿಯ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರಾಜಣ್ಣ ಅವರೇ. ಈಗ ಮೊದಲು ನನಗೆ ಕುತೂಹಲ ಇರೋದು, ಭತ್ತದ ಕೃಷಿಯಲ್ಲಿ ತೊಡಗಿರುವಂತವರು ಪರಂಪರೆಯಿಂದ ಕೃಷಿಯನ್ನ ಮಾಡ್ತಾ ಬಂದಿದ್ದಾರೆ, ಆದ್ರೆ ಇಳುವರಿ ಒಂದೇ ಸಮನಾಗಿ ಎಲ್ರಿಗೂ ಸಿಗೋದಿಲ್ಲ. ಹೌದು, ಕೆಲವೊಂದು ತಾಂತ್ರಿಕತೆಗಳು ಕೆಲವರಿಗೆ ಮಾತ್ರ ಅದು ಕೈಗೆ ಒದಗಿ ಬಂದಿರುತ್ತೆ, ಇನ್ ಕೆಲವರಿಗೆ ಗೊತ್ತೇ ಇರಲ್ಲ. ಹಾಗಾಗಿ ತಾವು ತಳಿಶಾಸ್ತ್ರದ ಪ್ರಾಧ್ಯಾಪಕರಾಗಿರೋದ್ರಿಂದ ಭತ್ತದ ಕೃಷಿಯಲ್ಲಿ ಅನುಸರಿಸಬೇಕಾದಂತಹ ಕೆಲವೊಂದು ತಾಂತ್ರಿಕತೆಗಳ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಸುಬ್ರಹ್ಮಣ್ಯ ಸರ್ ಅವರು ಈಗಾಗಲೇ ಹೇಳಿದ ಹಾಗೆ ಈ ಭತ್ತದ ಒಂದು ಸಂಶೋಧನೆಯಲ್ಲಿ ನಾನು ನನ್ನನ್ನು ಸುಮಾರು 20 ವರ್ಷಗಳ ಕಾಲ ತೊಡಗಿಸಿಕೊಂಡು ಅನೇಕ ತಳಿಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ನನಗೆ ವಿಶ್ವವಿದ್ಯಾನಿಲಯ ಅವಕಾಶ ಮಾಡಿಕೊಟ್ಟಿತ್ತು. ಅದೇ ಥರ ನಮ್ಮ ಆಕಾಶವಾಣಿ ಮೈಸೂರು ಕೇಂದ್ರದವರು ಕೂಡ ನಮ್ಮ ಇಡೀ ರೈತಾಪಿಗಳ ಜೊತೆ ಮಾತಾಡಿ ಅವರ ಒಂದು ಬೇರೆ ಬೇರೆ ಸಮಸ್ಯೆಗಳಿಗೆ ಸಮಜಾಯಿಷಿಯನ್ನು ಕೊಡ್ತಕ್ಕಂತಹ ಅಥವಾ ಉತ್ತರವನ್ನು ಕೊಡ್ತಕ್ಕಂತಹ ಒಂದು ಅವಕಾಶವನ್ನು ಕೂಡ ಒದಗಿಸಿಕೊಟ್ಟಿತ್ತು. ಈ ಭತ್ತದ ಒಂದು ಬೆಳೆ ನಮ್ಮಲ್ಲಿ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇವತ್ತು ನೆನೆದೆಲ್ಲ ಸುಮಾರು 200 ವರ್ಷಗಳಿಂದ ಕೂಡ ಈ ಒಂದು ಭತ್ತದ ಒಂದು ಬೇಸಾಯ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಕಳೆದ 20 ವರ್ಷಗಳ ಒಂದು ಚಿತ್ರಣವನ್ನು ನೋಡೋದಿದ್ರೆ ಸಾಕಷ್ಟು ಸುಧಾರಣೆಗಳಾಗಿವೆ. ಸಾಕಷ್ಟು ಒಳ್ಳೊಳ್ಳೆಯ ತಳಿಗಳನ್ನು ನಮ್ಮ ವಿಜ್ಞಾನಿಗಳು ಮತ್ತು ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿದೆ. ಅನೇಕ ತಾಂತ್ರಿಕತೆಗಳನ್ನು ಕೂಡ ನಾವು ಬಿಡುಗಡೆ ಮಾಡಿ ಇವತ್ತು ಭತ್ತದ ಇಳುವರಿ ಸುಧಾರಣೆ ಆಗೋದಕ್ಕೆ ನಾವು ಕಾರಣೀಭೂತರಾಗಿದ್ದೇವೆ. ಆದಾಗ್ಯೂ ಕೂಡ ಸುಬ್ರಹ್ಮಣ್ಯ ಅವರು ಹೇಳಿದಾಗೆ ಕಳೆದ ಒಂದು 3-4 ವರ್ಷಗಳಿಂದ ಕೂಡ ನಮ್ಮ ಇಳುವರಿಯಲ್ಲಿ ಸಾಕಷ್ಟು ಏರಿಳಿತ ಆಗ್ತಾ ಇದೆ. ಕೆಲವೊಂದು ರೈತರಿಗೆ ಒಳ್ಳೆಯ ಇಳುವರಿ ಸಿಗುತ್ತೆ, ಕೆಲವೊಂದು ರೈತರಿಗೆ ಇಳುವರಿಯಲ್ಲಿ ಬಹಳಷ್ಟು ಕಡಿಮೆಯಾಗಿ ನಷ್ಟವನ್ನು ಅನುಭವಿಸಿದ್ರಿಂದ ಅನೇಕ ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಇಳುವರಿಯಲ್ಲಿ ಏರಿಳಿತಗಳಾಗೋದಕ್ಕೆ ಅನೇಕ ಕಾರಣಗಳನ್ನು ನಾವು ಗುರುತಿಸಬಹುದು. ಈ ಕಾರಣಗಳನ್ನು ಗುರುತಿಸಿ ಅವುಗಳನ್ನು ನಾವು ಸರಿಪಡಿಸಿಕೊಂಡ್ರೆ ನಿಜವಾಗಿಯೂ ಕೂಡ ಇಳುವರಿಯಲ್ಲಿ ಸುಧಾರಣೆಯನ್ನು ಕಂಡು ಭತ್ತದ ಒಂದು ಲಾಭದಾಯಕತೆಯನ್ನು ನಾವು ಅನುಭವಿಸಬಹುದು. ಹಾಗಾಗಿ ನಾನು ಕೆಲವೊಂದು ಅಂಶಗಳನ್ನು ನಮ್ಮ ರೈತ ಬಾಂಧವರ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. ಭತ್ತದ ಇಳುವರಿಯಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸತಕ್ಕಂಥದ್ದು ಸುಧಾರಿತ ತಳಿಗಳು ಅಥವಾ ನಾವು ಯಾವ ವೆರೈಟಿಯನ್ನು ಉಪಯೋಗ ಮಾಡ್ತೇವೆ ಅದು ಬಹಳ ಮುಖ್ಯ. ನಾವು ಯಾವಾಗ ಬಿತ್ತನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಅನುಸರಿಸಿಕೊಂಡು ನಾವು ತಳಿಯನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಈಗ ವಿಶ್ವವಿದ್ಯಾನಿಲಯದಿಂದ ಸಾಕಷ್ಟು ತಳಿಗಳನ್ನು ಬೇರೆ ಬೇರೆ ಅವಧಿಯಲ್ಲಿರ್ತಕ್ಕಂಥ ತಳಿಗಳನ್ನು ಬೇರೆ ಬೇರೆ ಋತುಮಾನಗಳಿಗೆ ಹೊಂದ್ಕೊಳ್ತಕ್ಕಂಥ ತಳಿಗಳನ್ನು ಬೇರೆ ಬೇರೆ ಗುಣಧರ್ಮ ಇರತಕ್ಕಂಥ ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಹಾಗಾಗಿ ರೈತ ಬಾಂಧವರು ತಾವು ಯಾವಾಗ ಬಿತ್ತನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಸಾಮಾನ್ಯವಾಗಿ ಮುಂಗಾರು ಹಂಗಾಮಿಗೆ ಬಂದರೆ ಮುಂಗಾರು ಹಂಗಾಮು ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಜೂನ್ ಅಂತ ಹೇಳಿದ್ರು ಕೂಡ ನಮ್ಮ ಕಾಲುವೆಗಳಲ್ಲಿ ನೀರು ಬರ್ತಕ್ಕಂಥದ್ದು ಜುಲೈ ಅಂತ್ಯದಲ್ಲಿ ಬರ್ತದೆ. ಹಾಗಾಗಿ ನಾವು ಈ ದೀರ್ಘಾವಧಿ ಭತ್ತಗಳನ್ನು ಈ ಸಂದರ್ಭದಲ್ಲಿ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಈಗ ಇತ್ತೀಚೆಗೆ ಈ ಸರ್ಕಾರಿ ತಳಿಗಳಿಗಿಂತಲೂ ಖಾಸಗಿ ತಳಿಗಳು ಸಾಕಷ್ಟು ಪ್ರಚಲಿತದಲ್ಲಿದ್ದಾವೆ. ಕಳೆದ ಒಂದು 2-3 ವರ್ಷದಲ್ಲಿ ಹೇಳದಿದ್ರೆ ಸಾಕಷ್ಟು ಸಣ್ಣ ಭತ್ತದ ತಳಿಗಳನ್ನು ನಮ್ಮ ಖಾಸಗಿ ಕಂಪನಿಯವರು ಬಿಡುಗಡೆ ಮಾಡಿ ಬೇರೆ ಬೇರೆ ಕಡೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ರೈತರು ಕೂಡ ಉಪಯೋಗ ಮಾಡ್ತಾ ಇದ್ದಾರೆ ಇದನ್ನ. ಆದರೆ ಆ ಎಲ್ಲ ತಳಿಗಳು ಕೂಡ ಸುಮಾರು 1/2ಕ್ಕಿಂತ ಹೆಚ್ಚಿನ ತಳಿಗಳು ಬಹಳ ಬೇಗ ಬರ್ತಕ್ಕಂಥ ಅಲ್ಪಾವಧಿ ತಳಿಗಳು, ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳು. ಹಾಗಾಗಿ ಇವನ್ನ ನಾವು ಜುಲೈ ಅಂತ್ಯದಲ್ಲಿ ನಾವು ಇದನ್ನ ಉಪಯೋಗ ಮಾಡಿದ್ರೆ ಹೆಚ್ಚು ಅನುಕೂಲ ಆಗ್ತದೆ. ಅಂದರೆ ಜುಲೈ ಅಂತ್ಯದಲ್ಲಿ ನಾವು ಸಸಿ ಮಡಿ ಮಾಡಿಕೊಂಡು ಆಗಸ್ಟಲ್ಲಿ ಕೂಡ ನಾಟಿ ಮಾಡಬಹುದು. ಆದರೆ ನಿಖರವಾಗಿ ಹೇಳಬೇಕಾದ್ರೆ ಜುಲೈ 15ರಲ್ಲಿ ಇದನ್ನು ಸಸಿ ಮಡಿ ಮಾಡಿಕೊಂಡು ಜುಲೈ ಅಂತ್ಯದಲ್ಲಿ ನಾಟಿ ಮಾಡಿದಾಗ ಮಾತ್ರ ನಮಗೆ ಒಳ್ಳೆಯ ಇಳುವರಿ ಸಿಗ್ತದೆ. ಸುಬ್ರಹ್ಮಣ್ಯ ಅವರೇ, ಈ ನಮ್ಮ ಕಬಿನಿ ಅಚ್ಚುಕಟ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಕಡೆ ನೀರು ತುಂಬಾ ತಡವಾಗಿ ಬರ್ತದೆ. ಹೌದು, ಜುಲೈ ಮೊದಲ ವಾರದಲ್ಲಿ ಬಿಟ್ಟರು ಕೂಡ ಅವ್ರಿಗೆ ತಲುಪ್ತಕ್ಕಂಥದ್ದೇ ಈಗ ನೋಡಿ ಇಟ್ಟಿ ನರಸೀಪುರ ಇರಬಹುದು, ತಲಕಾಡು ಭಾಗ ಇರಬಹುದು, ಈ ಭಾಗದವರೆಲ್ಲರೂ ಕೂಡ ನೀರು ತಲುಪ್ತಕ್ಕಂಥದ್ದೇ ಜುಲೈ ಅಂತ್ಯ. ಈ ಜುಲೈ ಅಂತ್ಯದಲ್ಲಿ ಅವರು ಸಸಿ ಮಡಿಯನ್ನು ಹಾಕಬೇಕು ಅಂದ್ರೆ ಸ್ವಲ್ಪ ಬಹಳ ಅಲ್ಪಾವಧಿ ತಳಿಗಳನ್ನು ಹಾಕಬೇಕಾಗ್ತದೆ. ಈ ಅಲ್ಪಾವಧಿ ತಳಿಗಳನ್ನು ಹಾಕಿದಾಗ ಇಳುವರಿಯ ಪ್ರಮಾಣ ಕಡಿಮೆ ಆಗ್ತದೆ ಸಾಮಾನ್ಯವಾಗಿ, ಯಾಕಂದ್ರೆ ಕಡಿಮೆ ಅವಧಿಯ ತಳಿಗಳು ಕಡಿಮೆ ಇಳುವರಿಯನ್ನ ಮತ್ತೆ ಹೆಚ್ಚಿನ ಅವಧಿಯ ತಳಿಗಳು ಹೆಚ್ಚಿನ ಇಳುವರಿಯನ್ನು ಕೊಡ್ತಕ್ಕಂಥದ್ದು ಸಹಜ ಅದು ನಮ್ಮ ಈ ತಳಿ ಅಭಿವೃದ್ಧಿನಲ್ಲಿ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಅಂತಹ ಪ್ರದೇಶದ ರೈತರು ನೀರು ಬರುತ್ತೆ ಅಂತ ಖಾತ್ರಿ ಇದ್ರೆ, ಅವ್ರದೇ ಯಾವ್ದಾದ್ರು ಬೇರೆ ಒಂದು ನೀರಿನ ಒಂದು ಸೌಕರ್ಯ ಇದ್ರೆ ಮುಂಚಿತವಾಗಿ ಸಸಿ ಮಡಿಯನ್ನು ಹಾಕೊಂಡು ಆ ನೀರು ಬರುವಾಗ ನಾಟಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ್ರೆ, ಸಸಿ ಮಡಿ ಮುಂಚೆ ಮಾಡಿಕೊಂಡ್ರೆ ಒಳ್ಳೇದು. ಹೌದು, ಸಸಿ ಮಡಿಯನ್ನ ತಮ್ಮದೇ ನೀರಿನ ಸೌಕರ್ಯವನ್ನು ಬಳಸಿಕೊಂಡು ಬೇಗ ಮಾಡಿಕೊಂಡ್ರೆ ಸುಮಾರು 15 ದಿನಗಳನ್ನ ಉಳಿಸಬಹುದು. ಇಷ್ಟು 15 ದಿನ ಮುಂಚೆ ಆ ಒಂದು ಬೆಳೆ ಭೂಮಿಯಲ್ಲಿ ಇದ್ರೆ ಹೆಚ್ಚಿನ ಇಳುವರಿ ಖಂಡಿತ ಬರ್ತದೆ. ಹಾಗಾಗಿ ಇದು ಮೊದಲನೇ ಒಂದು ಅಂಶ. ರೈತರು ನೀರು ಬರ್ತಕ್ಕಂಥದ್ದು ಖಾತ್ರಿ ಆದ್ರೆ ತಮ್ಮದೇ ಒಂದು ಅವಶ್ಯಕತೆ ನೀರಿನ ಅನುಕೂಲವನ್ನು ಬಳಸಿಕೊಂಡು ಸಸಿ ಮಡಿಯನ್ನ ಬೇಗ ಹಾಕಬೇಕು. ಇದು ಮೊದಲನೇ ಅಂಶ. ಎರಡನೇ ಅಂಶ, ತಳಿ ಯಾವ ತಳಿಯನ್ನು ಬಳಸಬೇಕು ಅಂತಕ್ಕಂಥದ್ದು. ಯಾವ ತಳಿಯನ್ನು ಬಳಸಬೇಕು ಅಂತಕ್ಕಂಥದ್ದನ್ನ ಸಾಮಾನ್ಯವಾಗಿ ನಮ್ಮ ಕೃಷಿ ಇಲಾಖೆಯವರು ಮತ್ತೆ ಕೃಷಿ ವಿಜ್ಞಾನಿಗಳು ಆಗಾಗ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆ ಮಾಹಿತಿಯನ್ನು ನಾವು ಕೃಷಿ ವಿಜ್ಞಾನಿಗಳು ಕೊಡ್ತೀವಿ, ಜೊತೆಗೆ ರೈತ ಇಲಾಖೆಯಿಂದ ಕೂಡ ಕೃಷಿ ಇಲಾಖೆಯಿಂದ ಕೂಡ ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ. ಆವಾಗ ಆ ಒಂದು ಹಂಗಾಮಿನಲ್ಲಿ ಯಾವುದು ಲಭ್ಯತೆ ಇರ್ತದೆ ಆ ತಳಿಯನ್ನು ಬಳಸಿದ್ರೆ ಹೆಚ್ಚು ಅನುಕೂಲ ಆಗ್ತದೆ. ಅದು ನಾನು ನಿಖರವಾಗಿ ಇಂಥದ್ದೇ ಅಂತ ಹೇಳ್ತಕ್ಕಂಥದ್ದಲ್ಲ, ಆ ಸಂದರ್ಭದಲ್ಲಿ ಲಭ್ಯ ಇರತಕ್ಕಂಥದ್ರಲ್ಲಿ ಒಳ್ಳೆಯ ತಳಿಯನ್ನು ಆಯ್ಕೆ ಮಾಡಿಕೊಂಡು ಬಳಸಬೇಕು. ಸ್ವಂತ ಬಿತ್ತನೆ ಇದ್ರೆ ಅದು ಕೂಡ ಇನ್ನೂ ಒಳ್ಳೇದು. ಸಾಮಾನ್ಯವಾಗಿ ನಮ್ಮ ರೈತರಿಗೆ ನಾವು ಹೇಳ್ತೀವಿ, ತಳಿಗಳಾದ್ರೆ ಆ ಒಂದು ಬೀಜವನ್ನು ಇಟ್ಟುಕೊಂಡು ಮುಂದಿನ ವರ್ಷ ಅದನ್ನೇ ಬಳಸಿ ಅಂತ ಹೇಳ್ತೇವೆ. ಅಂತ ತಳಿಗಳನ್ನು ಇಟ್ಟುಕೊಂಡಿದ್ರೆ ಈಗ ಸಾಮಾನ್ಯವಾಗಿ ಈ ಒಂದು ಹಂಗಾಮಿನಲ್ಲಿ ಅಂದ್ರೆ ಮುಂಗಾರು ಹಂಗಾಮಿನಲ್ಲಿ ಬಹಳ ಮುಂಚಿತವಾಗಿ ಬರ್ತಕ್ಕಂಥ ದೀರ್ಘಾವಧಿ ತಳಿಗಳನ್ನು ಬಳಸಬೇಕಾಗ್ತದೆ. ಮುಂಚಿತವಾಗಿ ಏನಾದರೂ ಸಸಿ ಮಡಿಯನ್ನು ಹಾಕೊಂಡ್ರೆ ಆಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಇವಾಗ ಸ್ವಲ್ಪ ಹಳೇದಾಗಿದೆ, BR 26 55 ಅಂತ ಹೇಳ್ತಾ ಇದ್ವಿ, ಅದು ಇವತ್ತು ಕೂಡ ಪ್ರಚಲಿತದಲ್ಲಿದೆ. ಸಾಕಷ್ಟು ಒಂದು 140 ದಿನಕ್ಕೆ ಬರ್ತಕ್ಕಂತಹ ತಳಿ ತುಂಬಾ ಎತ್ತರವಾಗಿ ಬೆಳೆಯುತ್ತೆ, ಇಳುವರಿಯ ಪ್ರಮಾಣ ಕೂಡ ಚೆನ್ನಾಗಿದೆ ಅದು, ಮತ್ತೆ ರೋಗ ರುಜಿನ ಕೂಡ ಬರೋದಿಲ್ಲ ಅದಕ್ಕೆ, ಯಾವುದೇ ರೋಗ ಇಲ್ಲದೆ ಬೆಳೀತಕ್ಕಂತಹ ತಳಿ ಅದು BR 26 55 ಅಂತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ನಮ್ಮಲ್ಲಿ MTU 1001 ತಳಿಯನ್ನು ಬಳಸ್ತಾರೆ, ಅದು ಕೂಡ ಇವಾಗ ಕಡಿಮೆ ಆಗಿದೆ. ಅದಲ್ಲದೆ ಇವಾಗ ಸಣ್ಣ ತಳಿಗಳಿದಾವೆ, ಈ ಸಣ್ಣ ಭತ್ತದ ತಳಿಗಳು ಏನಾಗ್ತವೆ ಅಂತ ಹೇಳಿದ್ರೆ ಅದರಲ್ಲಿ JJL 1798 ಅಂತ ಒಂದು ಹಳೆ ತಳಿ ಇತ್ತು, ಆದ್ರೆ ಇತ್ತೀಚೆಗೆ ನಮ್ಮಲ್ಲಿ RNR 15048 ಅಂತ ಇದೆ, RNR 150 48 ಅಂತೇಳಿ. ಇದು ಕಳೆದ 2 ವರ್ಷದಿಂದ ನಮ್ಮ ಇಡೀ ರೈತರ ಸಮುದಾಯವನ್ನ ಬಹಳ ಆಕರ್ಷಣೆ ಮಾಡಿಕೊಂಡಿದೆ, ಅಷ್ಟು ಚೆನ್ನಾಗಿದೆ ತಳಿ ಇದು. ಇದು ವಿಜ್ಞಾನಿಯಾಗಿ ಹೇಳ್ತಕ್ಕಂಥದ್ದಲ್ಲ, ಒಬ್ಬ ರೈತನಾಗಿ ಕೂಡ ನಾನು ಹೇಳ್ತೇನೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ RNR 150 48 ಅಂತಕ್ಕಂಥ ತಳಿಯನ್ನ ರೈತರು ಈ ಒಂದು ಸಂದರ್ಭದಲ್ಲಿ ಬಿತ್ತನೆ ಮಾಡ್ಕೋಬಹುದು. ಇದು ಬೇಸಿಗೆನಲ್ಲೂ ಆಗುತ್ತೆ, ಮತ್ತೆ ಮುಂಗಾರು ಹಂಗಾಮ್ನಲ್ಲಿ ಕೂಡ ಆಗ್ತದೆ, ಎರಡು ಹಂಗಾಮ್ನಲ್ಲಿ ಹಾಕ್ಬಹುದು. ಸುಮಾರು 130 ದಿನಗಳಿಗೆ ಕಟಾವಾಗಿ ಬರ್ತಕ್ಕಂತಹ ತಳಿ ಇದು. ತುಂಬಾ ಎತ್ತರವಾಗಿ ಬೆಳೆಯುತ್ತೆ, ಸುಮಾರು 120-130 cm ತನಕ ಬೆಳೆಯುತ್ತೆ, ಮತ್ತೆ ಅಷ್ಟು ಬೆಳೆದ್ರೂ ಕೂಡ ಭತ್ತ ಬೀಳುವುದಿಲ್ಲ ಇದು. ಅದು ಒಂದು ಮುಖ್ಯವಾದಂತದ್ದು, ಕಾಂಡ ಬಹಳ ಸದೃಢವಾಗಿರ್ತದೆ. ಹಾಗಾಗಿ 150-48 ಅಂತಕ್ಕಂಥದ್ದನ್ನ ಈ ಕೃಷಿ ಇಲಾಖೆ ಕೂಡ ತನ್ನ ಅನೇಕ ಕಾರ್ಯಕ್ರಮಗಳ ಮುಖಾಂತರ, ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದವರು, ಖಾಸಗಿ ಅಲ್ಲ ಇದು, ನಮ್ಮ ಸರ್ಕಾರ ಸಂಸ್ಥೆ, ಈ ಒಂದು ಸಂಸ್ಥೆಯವರು ಅದನ್ನ ಉತ್ಪಾದನೆ ಮಾಡಿ ಅದರ ಬೀಜವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಸುಮಾರು 30 kg ಬಿತ್ತನೆ ಬೀಜವನ್ನ ಮಾರಾಟ ಮಾಡ್ತಾ ಇದ್ದಾರೆ ಅವರು. ಆದ್ರೆ ನನ್ನ ಒಂದು ಅನುಭವದ ಮೇಲೆ ಅಥವಾ ನಮ್ಮ ಪ್ರಯೋಗದ ಒಂದು ಫಲಿತಾಂಶ ಆಧಾರದ ಮೇಲೆ ಕೇವಲ 15-20 kg ಆದ್ರೆ ಸಾಕಾಗುತ್ತೆ ಒಂದು ಎಕರೆಗೆ ಬಿತ್ತನೆ ಬೀಜ. 30 kg ತಗೊಂಡಂತವ್ರು ಕೂಡ ಸ್ವಲ್ಪ ಉಳಿತಾಯ ಮಾಡಿ ಅದನ್ನ ಬಳಸಿದ್ರೆ ಅನುಕೂಲ. ಯಾಕಂದ್ರೆ ಇಲ್ಲಾಂದ್ರೆ 30 kg ಬಿತ್ತನೆ ಮಾಡಿಬಿಟ್ರೆ ಸಸಿಗಳು ತುಂಬಾ ಸಣ್ಣ ಆಗ್ಬಿಡ್ತವೆ. ಆ 2 ಗುಂಟೆ ಪ್ರದೇಶಕ್ಕೆ 30 kg ಭತ್ತ ಹಾಕಿದ್ರೆ ತುಂಬಾ ಸಸಿಗಳು ತುಂಬಾ ಸಣ್ಣ ಆಗ್ತವೆ. ಸಸಿಗಳು ತುಂಬಾ ಸಣ್ಣ ಆಗಿದ್ದನ್ನ ನಾಟಿ ಮಾಡಿದ್ರೆ ಅವು ಕೂತ್ಕೊಳ್ಳೋದಿಲ್ಲ ಸರಿಯಾಗಿ. ಹಾಗಾಗಿ ಸದೃಢವಾಗಿ ಬೆಳಿಬೇಕು ಅಂದ್ರೆ ಸ್ವಲ್ಪ ತೆಳುವಾಗಿ ಸಸಿ ಮಡಿಯನ್ನು ಹಾಕಬೇಕು, ಇದನ್ನು ಬಳಸಕ್ಕಂಥದ್ದು. ಇದು ಎರಡನೇ ಅಂಶ. ಅಂದ್ರೆ ನಾನು ಇಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು RNR 150 48 ಅಂತಕ್ಕಂಥ ತಳಿಯನ್ನ ಎಲ್ಲಾ ರೈತರು ಕೂಡ ಬೆಳಿಬಹುದು. ಈ ನಮ್ಮ ಕಾವೇರಿ ಅಚ್ಚುಕಟ್ಟು ಮತ್ತೆ ಕಬಿನಿ ಅಚ್ಚುಕಟ್ಟಿನ ರೈತರು ಎಲ್ಲರೂ ಕೂಡ ಬೆಳಿಬಹುದು. ಮತ್ತೆ ಒಳ್ಳೆಯ ಗುಣಮಟ್ಟದ ಅಕ್ಕಿ ಇದು, ತುಂಬಾ ಸಣ್ಣ ಅಕ್ಕಿ, ತುಂಬಾ ಒಳ್ಳೆಯ ಗುಣಮಟ್ಟ, ಜೊತೆಗೆ ಇದರ ಗುಣಮಟ್ಟ ಕೂಡ ತುಂಬಾ ಚೆನ್ನಾಗಿದೆ. ಗುಣಮಟ್ಟ ಅಂತಾರೆ ಪೌಷ್ಟಿಕ ಗುಣಮಟ್ಟ, ಅದು ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸಕ್ಕರೆ ಅಂಶ ಅಲ್ಲ, ಸಕ್ಕರೆ ಅಂಶವನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತೆ ಈ ಒಂದು ತಳಿ ಅಕ್ಕಿ. ಹಾಗಾಗಿ ಈ ಸಕ್ಕರೆ ಡಯಾಬಿಟಿಕ್ ಇರ್ತಕ್ಕಂಥವ್ರು ಅಥವಾ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಇದನ್ನ ಊಟ ಮಾಡೋದ್ರಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತದೆ. ನಾವ್ ಹೇಳ್ತೀವಿ ಪಾಲಿಶ್ ಕಡಿಮೆ ಇರತಕ್ಕಂಥ ಅಕ್ಕಿಯನ್ನ ಬಳಸಿ, ಮತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೇಳಿ ಒಂದು ಅಂಶ ಬಂದಿದೆ, ಅದು ಕಡಿಮೆ ಇರತಕ್ಕಂಥ ಅಕ್ಕಿಯನ್ನ ಬಳಸಿ ಅಂತ ಹೇಳ್ತೀವಿ. ಅಂತಹ ಒಂದು ಗುಣ ಈ RNR ತಳಿಗಿದೆ. ಹಾಗಾಗಿ ಇದು ಇಳುವರಿಯಲ್ಲೂ ಉತ್ತಮ ಇದೆ, ಗುಣಮಟ್ಟದಲ್ಲೂ ಉತ್ತಮ ಇದೆ, ಮತ್ತೆ ಮಾರುಕಟ್ಟೆ ಧಾರಣೆ ಅದು ಕೂಡ ತುಂಬಾ ಚೆನ್ನಾಗಿದೆ. ಸುಮಾರು 20-21 ಒಂದು ಇದರ ಅವಧಿನಲ್ಲಿ 1800 ರೂಪಾಯಿ ತನಕ ಕೂಡ ಇದು ಮಾರಾಟ ಆಗಿದೆ ಪ್ರತಿ ಕ್ವಿಂಟಾಲ್ಗೆ. ಹಾಗಾಗಿ ರೈತರು ಇದನ್ನ ಒತ್ತು ಕೊಟ್ಟು ಈ ಒಂದು ತಳಿಯನ್ನು ಬಳಸಬಹುದು. ಇದು ಒಂದು ರಾಷ್ಟ್ರಮಟ್ಟ ತಳಿ, ತೆಲಂಗಾಣ ಪ್ರದೇಶದಲ್ಲಿ, ಆಂಧ್ರಪ್ರದೇಶದಲ್ಲಿ, ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಒಂದು ತಳಿಯನ್ನ ಬಳಸ್ತಾ ಇದ್ದಾರೆ. ಹಾಗಾಗಿ ರೈತರು ಇದನ್ನು ಬಳಸಬಹುದು. ಇದರ ಜೊತೆಗೆ ನಮ್ಮಲ್ಲಿ KRH 4 ಅಂತ ಹೇಳಿ ಹೈಬ್ರಿಡ್ ತಳಿ ಇದೆ, ಅದು ಮಂಡ್ಯ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿದಂತಹ ಒಂದು ಹೈಬ್ರಿಡ್ ಸಂಕರಣ ತಳಿ. ಈ ತಳಿ ಅದು ಕೂಡ 130 ದಿನಕ್ಕೆ ಕಡವಾಗಿ ಬರ್ತದೆ, ಸಣ್ಣ ಭತ್ತದ ತಳಿ. ಇದು ಕೂಡ ಜುಲೈ ಅಂತ್ಯದಲ್ಲಿ ನಾವು ಸಸಿ ಮಡಿಯನ್ನು ಹಾಕೊಂಡು ಆಗಸ್ಟ್ ಮೊದಲ ವಾರದಲ್ಲಿ ಸಾಧ್ಯ ಆದ್ರೆ ಜುಲೈ ಅಂತ್ಯದಲ್ಲಿ ನಾಟಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ. ಇದು ಈ ತಳಿ ಕೂಡ ತುಂಬಾ ಎತ್ತರವಾಗಿ ಬೆಳೆಯುತ್ತೆ, ಮತ್ತೆ ಇಳುವರಿಯ ಪ್ರಮಾಣ ಎಲ್ಲಕ್ಕಿಂತ ಕೂಡ ಜಾಸ್ತಿ ಇದೆ. ಇದು ಯಾರಿನಾರ್ ಅಂತ ಹೇಳಿದ್ಮೇಲೆ ಅದಕ್ಕಿಂತನೂ ಜಾಸ್ತಿ ಪ್ರಮಾಣದಲ್ಲಿ ಇಳುವರಿ ಬರ್ತದೆ. ಆದ್ರೆ ಇದು ಹೈಬ್ರಿಡ್ ಅಂತಕ್ಕಂಥ ಕಾರಣಕ್ಕಾಗಿ ಕೆಲವೊಂದು ಕಡೆ ಮಾರುಕಟ್ಟೆನಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇಲ್ಲ. ಅದು ಬಹುಶಃ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೆ ಒಟ್ಟಾರೆ ಇದಕ್ಕೆ ಸ್ವಲ್ಪ ಬೇಡಿಕೆ ಕಡಿಮೆ. ಆದ್ರೆ ನಮ್ಮ ಖರೀದಿ ಕೇಂದ್ರಗಳಲ್ಲಿ ಇದನ್ನ ಬಹಳ ಸುಲಭವಾಗಿ ಮಾರಾಟ ಮಾಡಬಹುದು. ಖರೀದಿ ಕೇಂದ್ರಗಳಲ್ಲಿ ಈ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಏನಿದೆ ಆ ಒಂದು ಬೆಲೆಯನ್ನ ಬಳಸಿಕೊಂಡು ನಾವು ಮಾಡಿದ್ದೆ ಆದ್ರೆ ಒಳ್ಳೆಯ ಲಾಭ ಕೂಡ ಬರುತ್ತೆ ರೈತರಿಗೆ. ಅಂದ್ರೆ ಸ್ವಲ್ಪ ತಡ ಆಗ್ತದೆ, ಅವರಿಗೆ ಮಾರಾಟ ತಕ್ಷಣ ಆಗುದಿಲ್ಲ, ಸ್ವಲ್ಪ ನಿಧಾನ ಆಗ್ಬೋದು. ಆದ್ರೂ ಕೂಡ ಈ ಲಾಭಾಂಶದ ದೃಷ್ಟಿಯಿಂದ ಸ್ವಲ್ಪ ಇದನ್ನ ತಡ್ಕೊಂಡು ನಾವು ನಿಧಾನಕ್ಕೆ ಮಾರಾಟ ಮಾಡಿದ್ರೆ ಒಳ್ಳೆಯ ಧಾರಣೆ ಸಿಗುತ್ತೆ, ಒಳ್ಳೆಯ ಇಳುವರಿ ಕೂಡ ಬರುತ್ತೆ. ಎಕರೆಗೆ 30 ಕ್ವಿಂಟಲ್ ಅಷ್ಟು ತಂದ್ಕೊಂಡು ಇಳುವರಿ ಬರ್ತದೆ. ಇದು ಎರಡು ವಿಚಾರಗಳು ಆಯ್ತು, ಒಂದು ತಳಿಯ ಆಯ್ಕೆ, ತಳಿಯ ಆಯ್ಕೆ ಅವಧಿ ನಾವು ನಿರ್ಧಾರ ಮಾಡಿದ್ವಿ, ಅದು ಅಲ್ಪಾವಧಿನ ಮಧ್ಯಮಾವಧಿನ ದೀರ್ಘಾವಧಿನ ಅಂತ ಆಯ್ತು. ಹೌದು, ಸಸಿ ಮಡಿನು ಹೇಳಿದ್ರಿ. ಹೌದು, ಮುಂದಿನ ತಾಂತ್ರಿಕತೆ ಏನು? ಇಲ್ಲ, ಸಸಿ ಮಡಿಗೆ ಇನ್ನು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಈ ಸಸಿ ಮಡಿಯನ್ನ ನಾನು ಆರ್ ಎನ್ ಆರ್ ತಳಿಗೆ ಅಷ್ಟೇ ಹೇಳಿದೆ. ಈ ಬೇರೆ ತಳಿಗಳನ್ನ, ಈಗ ಹೈಬ್ರಿಡ್ ಭತ್ತ ಇದೆ, ಹೈಬ್ರಿಡ್ ಭತ್ತ ಕೇವಲ 6 kg, ಅದು KRH 4 ಅಂತಕ್ಕಂಥದ್ದು ಅಥವಾ KRH 2 ಅಂತಕ್ಕಂಥದ್ದು ಅಥವಾ ಕೆಲವೊಂದು ಖಾಸಗಿ ಹೈಬ್ರಿಡ್ಗಳು ಕೂಡ ಇದಾವೆ. ಅವರು ಕೇವಲ 4-6 kg ಪ್ಯಾಕೆಟ್ ಬಿತ್ತನವನ್ನು ಮಾರಾಟ ಮಾಡ್ತಾರೆ. ಸೊ 4-6 kg ಸಾಕಾಗ್ತದೆ, ಸಾಕಾಗುತ್ತೆ. ಆದ್ರೆ ಹಾಕುವಾಗ, ಸಸಿ ಮಡಿ ಹಾಕುವಾಗ ಇವರು 2 ಗುಂಟೆ ಪ್ರದೇಶವನ್ನೇ ಆಯ್ಕೆ ಮಾಡ್ಕೋಬೇಕು. ಏನ್ ಬೀಜ ಕಡಿಮೆ ಇದೆ, ಬೆಳಪ್ಪ ಒಂದ 1/2 ಗುಂಟೆ 1 ಗುಂಟೆ ಹಾಕ್ಬೇಡ ಅಂತ ಹೇಳಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅಲ್ಲೇ ಕೂಡ ಇದೇ ಸಮಸ್ಯೆ ಆಗುತ್ತೆ. ಭತ್ತವನ್ನ ಸಸಿ ಮಡಿಯಲ್ಲಿ ಹಾಕುವಾಗ ಭತ್ತ ಒಂದ್ರ ಮೇಲೆ ಒಂದ್ ಬೀಳಬಾರ್ದು. ರೈತರಿಗೆ ಗೊತ್ತಿದೆ, ನಾನು ಹೇಳ್ತಾ ಇರ್ತೀನಿ ಸಾಕಷ್ಟು ಕಡೆ ಹೋದಾಗ್ಲೆಲ್ಲ, ಭತ್ತ ಒಂದು ಭತ್ತದಿಂದ ಇನ್ನೊಂದು ಭತ್ತಕ್ಕೆ ಒಂದು ಭತ್ತದಷ್ಟೇ ದೂರ ಇರಬೇಕು, ಭತ್ತದಿಂದ ಭತ್ತಕ್ಕೆ ದೂರ ಇರಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಸಿಗಳು ಬಹಳ ಸದೃಢವಾಗಿ ಬೆಳೆಯುತ್ತೆ, ಮತ್ತೆ ಸಸಿ ಮಡಿಲಿನಲ್ಲೇನೆ ತೆಂಡೆ ಹೊಡಿತಕ್ಕಂತ ಸಂಭವ ಕೂಡ ಇರ್ತದೆ. ಮತ್ತೆ ಸಸಿ ಮಡಿಗೆ ಸಾಕಷ್ಟು ಸಾವಯವ ಗೊಬ್ಬರವನ್ನು ಹಾಕಿರ್ಬೇಕು. ಸಸಿ ಮಡಿಗೆ ತಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಈ ತರ ಗೊಬ್ಬರಗಳನ್ನ ಹಾಕಿದಾಗ ಸದೃಢವಾಗಿ ಬೆಳೆಯುತ್ತೆ, ಮತ್ತೆ ಪೈರು ಕೀಳೋದಕ್ಕೂ ಕೂಡ ಸುಲಭ ಆಗುತ್ತೆ. ಪೈರನ್ನ ಕೀಳ್ಬೇಕಲ್ಲ, 15 ದಿನ ಅಥವಾ 20 ದಿನ ಆದ್ಮೇಲೆ ಕೀಳ್ಬೇಕಾಗುತ್ತೆ, ಕಿತ್ತು ನಾಟಿ ಮಾಡ್ಬೇಕು. ಆವಾಗ ಸಾವಯವ ಅಂಶ ಕಡಿಮೆ ಇದ್ರೆ ಪೈರು ಸರಿಯಾಗಿ ಬರೋದಿಲ್ಲ, ಎಲ್ಲ ಮುಟ್ಟಕ್ಸೋಗುತ್ತೆ, ಬೇರೆಲ್ಲ ಭೂಮಿನಲ್ಲೇ ಉಳಿತದೆ. ಹಾಗಾಗಿ ರೈತರು ಈ ಅಂಶವನ್ನು ಕೂಡ ಮನಸ್ಸಲ್ಲಿ ಇಟ್ಕೋಬೇಕು. ಒಳ್ಳೆ ಸಾವಯವ ಗೊಬ್ಬರ ಹಾಕದಂತ ಸುಮಾರು 2 ಗುಂಟೆ ಪ್ರದೇಶದಲ್ಲಿ ಸಸಿ ಮಡಿಯನ್ನ ಏಳಿಸ್ಬೇಕು. ಒಂದು ಪ್ರಶ್ನೆ ಏನ್ ಕೇಳ್ತಾರೆ ಅಂದ್ರೆ, ತುಂಬಾ ತೆಳುವಾಗಿ ಹಾಕಿದ್ರೆ ಕಳೆ ಬಂದ್ಬಿಡುತ್ತೆ ಸರ್, ಕಳೆ ಬಂದ್ಬಿಟ್ರೆ ನಾವು ಕಳೆ ಕೀಳಕ್ ಆಗಲ್ಲ, ಮತ್ತೆ ಪೈರು ಕೂಡ ಕೀಳಕ್ ಬರೋದಿಲ್ಲ, ತುಂಬಾ ದೂರ ದೂರ ಇದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಈ ಸಾವಯವ ಅಂಶವನ್ನು ಜಾಸ್ತಿ ಸೇರಿಸಿದಾಗ ಮತ್ತೆ ಮಣ್ಣನ್ನು ಚೆನ್ನಾಗಿ ಒಣಗಿಸಿ ಅಂತ ಪ್ರದೇಶದಲ್ಲಿ ನಾವು ಸಸಿ ಮಡಿಯನ್ನ ಮಾಡಿದ್ರೆ ಯಾವುದೇ ರೋಗ ರುಜಿನ ಆಗಲಿ ಅಥವಾ ಈ ಕಳೆಗಳ ಒಂದು ಹಾವಳಿ ಕಡಿಮೆ ಇರ್ತದೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಸಸಿ ಮಡಿಯನ್ನ ಮಾಡಿದ್ದೇ ಆದ್ರೆ ನಮ್ಗೆ 6 kg ಬಿತ್ತನೆ ಬೀಜ 1 ಎಕರೆಗೆ ಸಾಕಾಗ್ತದೆ. ಮತ್ತೆ ಅಲ್ಲಿ ಕೂಡ ಒಂದು ಅಂಶ ಗೊತ್ತಿದೆ ರೈತರಿಗೆ, ಹೈಬ್ರಿಡ್ ಭತ್ತವನ್ನು ನಾಟಿ ಮಾಡುವಾಗ 1 ಗುಣಿಗೆ 1 ಪೈರು ನಾಟಿ ಮಾಡ್ಬೇಕು. ಈ ಬೇರೆ ತಳಿಗಳಾದ್ರೆ 2-3 ನಾಟಿ ಮಾಡಿ ಅಂತ ಹೇಳ್ತೇವೆ. ಆದ್ರೆ ಈ ಒಂದು ಅಂಶವನ್ನ ನೋಡಿದಾಗ ನಾವು 1 ಗುಣಿಗೆ 1 ಸಸಿಯನ್ನು ನಾಟಿ ಮಾಡ್ಬೇಕು. ಅದೇ ಸುಮಾರು 18-20 ತೆಂಡೆ ಹೊಡೆದು ನಮಗೆ ಇಳುವರಿಯನ್ನು ಕೊಡುತ್ತೆ. ಯಾಕಂದ್ರೆ ನಾವು ತಳಿ ಶಾಸ್ತ್ರಜ್ಞರು ಅದನ್ನ ಅಭಿವೃದ್ಧಿ ಮಾಡುವಾಗಲೇ ಆತರ ಗುಣಧರ್ಮಗಳು ಅದರಲ್ಲಿ ಇರ್ತವೆ, ಅಂತದನ್ನೇ ಆಯ್ಕೆ ಮಾಡಿರ್ತೀವಿ ನಾವು. ರೈತರು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ಬೇಕು. ಮತ್ತೆ ತಳಿಗಳನ್ನ ಮಾಡುವಾಗ ಇವಾಗ ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ 10 kg ಪ್ಯಾಕೆಟ್ ಮಾರಾಟ ಮಾಡ್ತಾರೆ ಖಾಸಗಿಯವರು. ನಮ್ಮ ರೈತರ ಒಂದು ಉಪಯೋಗಕ್ಕಾಗಿ ಈ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ, ಯಾಕಂದ್ರೆ ಇದು ನಮ್ಮ ಇದರಲ್ಲಿ ಬರೋದಿಲ್ಲ. ಸಾಕಷ್ಟು ಕಂಪನಿಯವರು, ಖಾಸಗಿ ಕಂಪನಿಯವರು ಅವ್ರದೇ ಆದಂತಹ ರೀತಿ ನೀತಿಗಳನ್ನ ಅನುಸರಿಸಿ ಅವರು ಬಿಡುಗಡೆ ಮಾಡಿರ್ತಾರೆ. ಆದ್ರೆ ರೈತರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಯಾವುದೇ ಪ್ಯಾಕೆಟ್ ಬೀಜ ತಗೊಂಡ್ರು ಕೂಡ ಆ ಪ್ಯಾಕೆಟ್ ಬೀಜಗಳೆಲ್ಲ ಸಾಮಾನ್ಯವೆಲ್ಲ ಸಣ್ಣ ಸಣ್ಣ ಬೀಜಗಳೇ ಇರ್ತವೆ, ಎಲ್ಲ ಫೈನ್ ವೆರೈಟೀಸ್ ಏನೆ, ಅವನ್ನು ಕೂಡ ಹಾಕೋರು ನಾನು ಹೇಳಿದಂತೆ ಈ ತತ್ವವನ್ನು ಅನುಸರಿಸಬೇಕು. ಆ ಒಂದು ತಳಿಯನ್ನು ಮಾಡುವಾಗ ಈ ಹೈಬ್ರಿಡ್ ಅಥವಾ ಇದನ್ನು ಮಾಡಿದ್ರೆ ಆ ಬೀಜವನ್ನು ಮತ್ತೆ ಬಳಸಕ್ಕಾಗೋದಿಲ್ಲ. ಹೈಬ್ರಿಡ್ ಬೀಜ ಏನಾದ್ರೂ ಅವರು ಸಸಿ ಮಡಿಯನ್ನು ಮಾಡಿಕೊಂಡು ಅದರಲ್ಲಿ ಬೆಳೆಯನ್ನು ಬೆಳೆದು ತುಂಬಾ ಚೆನ್ನಾಗಿದೆ ಬೇಡ ಪೈಸರಿ ಇದೆ ಬಿತ್ತನೆ ಇಟ್ಕೊಳ್ಳೋಣ ಅಂತೇಳಿ ಕೆಲವರು ಯೋಚನೆ ಮಾಡ್ತಾರೆ. ಬಹಳ ಹಿಂದಿನ ರೈತರುಗಳು, ನಿಮ್ಗೆ ಗೊತ್ತಲ್ಲ, ಸಾಂಪ್ರದಾಯಿಕ ತಳಿಗಳನ್ನ ಮೇಂಟೈನ್ ಮಾಡಿದಂಥವ್ರು ಒಳ್ಳೊಳ್ಳೆ ತೆನೆಗಳನ್ನ ಆರಿಸಿ ಅದನ್ನ ಇಟ್ಕೊಂಡು ಮುಂದಿನ ವರ್ಷಕ್ಕೆ ಅದನ್ನ ಬಿತ್ತನೆ ಮಾಡ್ತಾ ಇದ್ರು. ಆದ್ರೆ ಇವಾಗ ಬದಲಾವಣೆ ಆಗಿದೆ. ಈ ಹೈಬ್ರಿಡ್ಗಳನ್ನ ನಾವು ಪ್ರತಿ ವರ್ಷ ಹೆಣ್ಣು ಮತ್ತೆ ಗಂಡನ್ನ ಸಂಕರಣ ಮಾಡಿ ಅಭಿವೃದ್ಧಿ ಮಾಡ್ತೀವಿ. ಹಾಗಾಗಿ ಈ ಬೀಜವನ್ನ ಇಟ್ಕೊಳ್ಳಕ್ಕಾಗಲ್ಲ. ಬೀಜ ಉಳಿದ್ರು ಅದು ಅರ್ಥ ಆಗುತ್ತೆ. ಹೌದು, ಬೀಜವನ್ನ ಮಾರಾಟ ಮಾಡ್ಬೇಕು, ಇಲ್ಲಾಂದ್ರೆ ಅವರು ಊಟಕ್ಕೆ ಉಪಯೋಗಿಸ್ಬೇಕು ಅಷ್ಟೇನೆ. ಅದರಿಂದ ಬಿತ್ತನೆಯನ್ನು ಮಾಡಬಾರ್ದು. ಈ ಆರ್ ಎನ್ ಆರ್ ಅಂತ ಹೇಳಿದ್ನಲ್ಲ, ಈ ಆರ್ ಎನ್ ಆರ್ ಅಂತಕ್ಕಂಥದ್ದು ತಳಿಯದು, ಆದ್ರೆ ಬೀಜವನ್ನ ಇಟ್ಕೊಂಡು ಮತ್ತೆ ಉಪಯೋಗಿಸ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಆರ್ ಎನ್ ಆರ್ ತಳಿಯನ್ನ ಸಾಕಷ್ಟು ಬೇರೆ ಬೇರೆ ನಂಬರ್ಗಳಲ್ಲಿ ನಮ್ಮ ಖಾಸಗಿಯವರು ಮಾರಾಟ ಮಾಡ್ತಾ ಇದ್ದಾರೆ. ಅದು ಎಲ್ಲವೂ ಕೂಡ ಒಂದೇ ಇರ್ತದೆ. ಸಾಮಾನ್ಯವಾಗಿ ಬೇರೆ ನಂಬರ್ಗಳಿದ್ರು ಕೂಡ ಅದೆಲ್ಲ ತಳಿನೇನೆ, ಯಾವುದು ಕೂಡ ಹೈಬ್ರಿಡ್ ಇರೋದಿಲ್ಲ. ಅನ್ಲೆಸ್ ಅದರಲ್ಲಿ ಹೈಬ್ರಿಡ್ ಸಂಕರಣ ಅಂತ ಏನಾದ್ರೂ ಬರೆದಿದ್ರೆ ಮಾತ್ರ ಅದನ್ನ ಸಂಕರಣ ಅಂತ ಹೇಳಿ ತಿಳ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಅವೆಲ್ಲವೂ ಕೂಡ ಹೈಬ್ರಿಡ್ ವೆರೈಟಿಗಳೇ ಇರ್ತವೆ, ಅದನ್ನ ಮತ್ತೆ ಅವರು ಉಪಯೋಗ ಮಾಡಬಹುದು. ಪ್ರತಿ ಸರಿ ತರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಇಷ್ಟು ನಾನು ಸಸಿಮಡಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಸಸಿಮಡಿಯಿಂದ ನಾಟಿ ಮಾಡಬೇಕಾದ್ರೆ ಒಂದು ಸಾರಿ ಅದಕ್ಕೆ ಸಿಂಪರಣೆಯನ್ನು ಮಾಡಿ, ಔಷಧಿಯಿಂದ ಸಿಂಪರಣೆ ಮಾಡಿ ಅಲ್ಲಿರ್ತಕ್ಕಂಥ ಕೀಟಗಳಿರ್ಬೋದು ರೋಗಗಳಿರ್ಬೋದು ಎಲ್ಲ ಹೊರಟೋಗುತ್ತೆ. ನಾಟಿ ಮಾಡೋದಕ್ಕೆ 3 ದಿನ ಮುಂಚಿತವಾಗಿ ಇದನ್ನು ಮಾಡಬೇಕು. ಒಂದು ಕೀಟನಾಶಕ ಮತ್ತು ಇನ್ನೊಂದು ರೋಗನಾಶಕ ಎರಡನ್ನು ಕೂಡ ಅದನ್ನ ಮಿಶ್ರಣ ಮಾಡಿ ಒಂದ್ಸಾರಿ ಔಷಧಿ ಹೊಡೆದ್ರೆ 3 ದಿನಕ್ಕೆ ಅಲ್ಲಿ ಸಸಿ ಮಡಿಯಲ್ಲಿರ್ತಕ್ಕಂಥ ಎಲ್ಲ ರೋಗ ಮತ್ತು ಕೀಟಗಳು ಹೊರಟೋಗುತ್ತೆ. ಅವಾಗ ಆರೋಗ್ಯವಂತ ಸಸಿಗಳನ್ನಷ್ಟೇ ನಾವು ನಾಟಿ ಮಾಡ್ದಂಗೆ ಲೆಕ್ಕ ಬರುತ್ತೆ. ಅಕಸ್ಮಾತ್ ಇದು ಅನುಸರಿಸದೆ ಹೋದ್ರೆ ಅವ್ರ ಎಕರೆಗಟ್ಟಲೆಗೆ ಇಡೀ ರೋಗವನ್ನ ಅಥವಾ ಇಡೀ ಕೀಟವನ್ನ ಹರಡದಂಗಾಗುತ್ತೆ. ಹಾಗಾಗಿ ಅದು ಕಷ್ಟ ಆಗುತ್ತೆ. ನಿಮಗೆ ಗೊತ್ತಲ್ಲ, 1 ಎಕರೆ ಸಿಂಪರಣೆ ಮಾಡೋದು ಹೆಂಗಿದೆ, ಮತ್ತೆ ಕೇವಲ 2 ಗುಂಟೆ ಸಿಂಪರಣೆ ಮಾಡೋದು. ಸಸಿ ಮಡಿ ಹಂತದಲ್ಲಿ ಅದ್ರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ತಗೊಂಡು ಆಮೇಲೆ ನಾಟಿಯನ್ನ ಮಾಡಬೇಕಾಗ್ತದೆ. ಇದು ಬಹಳ ಮುಖ್ಯವಾಗಿ ಅನುಸರಿಸಬೇಕಾದದ್ದು. ಇನ್ನು 3ನೇ ಒಂದು ಅಂಶ ಇದೆ ಸುಬ್ರಹ್ಮಣ್ಯ ಅವರೇ, ಭತ್ತವನ್ನು ನಾಟಿ ಮಾಡಬೇಕಾದ್ರೆ ನಾವು ಒಂದು ಜಮೀನಲ್ಲಿ ಆಯ್ಕೆ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ನಾಟಿ ಮಾಡೋಕೆ ಅಂತ ಬರ್ತೀವಿ. ಈ ಸಸಿ ಮಡಿಯನ್ನು ಯಾವತ್ತು ಮಾಡ್ತೀವಿ ಅದೇ ದಿನ ನಾವು ಮುಖ್ಯ ಜಮೀನನ್ನು ಅಂದ್ರೆ ನಾಟಿ ಮಾಡ್ತಕ್ಕಂಥ ಜಮೀನನ್ನು ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಅದಕ್ಕೆ ಗೊಬ್ಬರವನ್ನು ಸೇರಿಸಬೇಕು, ಮುಖ್ಯವಾಗಿ ಈ ತಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಥವಾ ಯಾವುದೇ ಸಾವಯವ ಗೊಬ್ಬರವನ್ನು ಸೇರಿಸಬೇಕಾಗುತ್ತೆ. ಸುಮಾರು 2 ಟನ್ನಿಂದ 4 ಟನ್ ವರೆಗೂ ಕೂಡ ಮಿನಿಮಮ್ ಹಾಕಬೇಕಾಗ್ತದೆ. ಪ್ರತಿ ವರ್ಷ ಭತ್ತ ಬೆಳೀತಕ್ಕಂಥವ್ರು ಇದು ಕಂಪಲ್ಸರಿ ಹಾಕ್ಲೇಬೇಕು. 2 ಬೆಳೆಗೆ ಒಂದ್ಸರಿ ಮಾಡ್ತಾರೆ. ಈ ನಮ್ಮ ಕಬಿನ ಹೆಚ್ಚಿಕಟ್ಟವರೆಲ್ಲ 2 ಬೆಳೆ ಮಾಡ್ತಾರೆ ಕೆಲವೊಬ್ರು, ಕೆಲವೊಬ್ರು 1 ಬೆಳೆ ಮಾಡ್ತಾರೆ ವರ್ಷಕ್ಕೆ. ಈ ವರ್ಷಕ್ಕೆ 2 ಬೆಳೆ ಮಾಡ್ತಕ್ಕಂಥವ್ರು ಈ ಗೊಬ್ಬರವನ್ನು ಹಾಕ್ಬೇಕು. ವರ್ಷಕ್ಕೆ 1 ಬೆಳೆ ಮಾಡ್ತಕ್ಕಂಥವ್ರು ಸಾಮಾನ್ಯವಾಗಿ ಹಸಿರೆಲೆ ಗೊಬ್ಬರವನ್ನು ಹಾಕೊಂಡಿರ್ತಾರೆ ಅಥವಾ ದ್ವಿದಳ ಧಾನ್ಯವನ್ನು ಹಾಕೊಂಡು ಉದ್ದು ಹೆಸರು ಅಲಸಂದಿ ಇದನ್ನು ಬೆಳೆದು ಆನಂತರ ಭತ್ತವನ್ನು ನಾಟಿ ಮಾಡ್ತಾರೆ. ಅಂಥವರು ಕೂಡ ಹೆಚ್ಚು ಸೊಪ್ಪನ್ನು ಹೆಚ್ಚು ಈ ಹಸಿರು ಸೊಪ್ಪನ್ನು ಜಮೀನಿಗೆ ಸೇರಿಸಿ ಅದು ಸುಮಾರು 15 ದಿನಗಳ ಮಟ್ಟಿಗೆ ಕೊಳತ ನಂತರ ಅವಾಗ ಅಲ್ಲಿ ಪೈರು ಬರೋದಕ್ಕೆ ಸರಿಯಾಗುತ್ತೆ. ನಾವು ಸಸಿ ಮಡಿ ಮಾಡೋ ದಿನನೇ ಮುಖ್ಯ ಜಮೀನಿನ ತಯಾರಿಯನ್ನು ಕೂಡ ಶುರು ಮಾಡಿಕೊಂಡ್ರೆ ಈ ನಾಟಿ ಮಾಡೋ ತನಕ ಅದು ಚೆನ್ನಾಗಿ ಕುಳಿಯುತ್ತೆ. ಇಂಥ ಒಂದು ಸಿದ್ಧವಾಗುತ್ತೆ. ಇಂಥ ಒಂದು ಜಮೀನಿಗೆ ನಾಟಿ ಮಾಡಿದಾಗ ನಾವು ನಿರೀಕ್ಷೆ ಮಾಡಿದಂತೆ ಇಳುವರಿಯನ್ನು ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಈ ಇಷ್ಟು ಗೊಬ್ಬರ ಅಥವಾ ಇಷ್ಟು ಸಾವಯವ ಅಂಶವನ್ನು ಸೇರಿಸಿದಂಥ ಜಮೀನಲ್ಲಿ ಸಸಿ ಸದೃಢವಾಗಿ ಬೆಳೆಯೋದ್ರಿಂದ ಯಾವುದೇ ರೋಗ ಆಗಲಿ ಕೀಟ ಆಗಲಿ ಇದರ ಮೇಲೆ ಪ್ರಭಾವ ಬೀರೋದಿಲ್ಲ. ಅದು ಕಡಿಮೆ ಇರುತ್ತೆ, ಬಹಳ ಕಡಿಮೆ ಮಟ್ಟದಲ್ಲಿ ಇರ್ತದೆ. ಹಾಗಾಗಿ ರೈತರು ಇದು ಕೂಡ ಅನುಸರಿಸಬೇಕು. ಕೆಲವರು ಬಹಳ 2 ಬೆಳೆ ಮಾಡುವಾಗ ಬಹಳ ಕಡಿಮೆ ಅಂತರದಲ್ಲಿ ಅದಕ್ಕೇನು ತಯಾರಿ ಮಾಡೋದೇ ಇಲ್ಲ, ನಾಳೆ ನಾಟಿ ಮಾಡಬೇಕು ಅಂದ್ರೆ ಇವತ್ತು ಅಥವಾ 1-2 ದಿನ ಮುಂಚಿತವಾಗಿ ಅಷ್ಟೇ ಅದಕ್ಕೆ ನೀರು ಕಟ್ಟಿ ಅದಕ್ಕೆ ಗೇಜ್ ವೀಲ್ ಹಾಕಿಸ್ಬಿಟ್ಟು ನಾಟಿ ಮಾಡೋದಕ್ಕೆ ಹೋಗ್ತಾರೆ. ಅವಾಗ ಭತ್ತ ಕೂತ್ಕೊಳ್ಳುತ್ತೆ, ಭತ್ತ ಬರ್ತದೆ, ಆದರೆ ನಿರೀಕ್ಷಿತ ಇಳುವರಿ ಬರೋದಿಲ್ಲ, ಸಾಕಷ್ಟು ರೋಗ ಬರ್ತದೆ, ಕೀಟ ಬರ್ತದೆ. ಸೊ ಈ ಎಲ್ಲವನ್ನು ಕೂಡ ನಾವು ನೋಡಿಕೊಂಡು ಸಾಕಷ್ಟು ಸಮಯ ಅವಕಾಶವನ್ನು ಕೊಟ್ಟು ಆಮೇಲೆ ನಾಟಿ ಮಾಡಬೇಕಾಗ್ತದೆ. ಮತ್ತೆ ಒಂದೊಂದು ಇನ್ನೇನಂಶ ಅಂತ ಹೇಳಿದ್ರೆ ನೀರಾವರಿ ಮತ್ತೆ ಕಳೆ ನಿರ್ವಹಣೆ. ಒಂದ್ಸಾರಿ ನಾಟಿ ಮಾಡಿದ ಕೂಡಲೇ ಸಾಮಾನ್ಯವಾಗಿ ರೈತರಿಗೆ ಬರ್ತಕ್ಕಂಥದ್ದು ಕಳೆ ಬಂದ್ಬಿಡ್ತದೆ. ಒಂದು ವಾರಕ್ಕೇನೆ ಎಲ್ಲ ಕಳೆ ಉಟ್ಕೊಳ್ತದೆ. ಸೊ ಅದು ಯಾಕೆ ಬರುತ್ತೆ ಅಂತಂದ್ರೆ ಇವ್ರು ಭೂಮಿಯನ್ನು ಸರಿಯಾಗಿ ಮಾಡಿರೋದಿಲ್ಲ, ಚೆನ್ನಾಗಿ ಉಳುಮೆ ಮಾಡಿ ಕೆಸರು ಮಾಡಿ ಆಮೇಲಿಂದ ನಾಟಿ ಮಾಡಿದ್ರೆ ಕಳೆ ಕಡಿಮೆ ಆಗ್ತದೆ. ಕೆಲವೊಂದು ಕಡೆ ಬಹಳ ಬೇಗ ನಾಟಿ ಮಾಡೋದ್ರಿಂದ ಈ ಕಳೆ ಉಟ್ಕೊಂಡ್ಬಿಡುತ್ತೆ. ಅಂತ ಕಡೆ ಏನ್ ಮಾಡ್ಬೇಕು ಅಂತಂದ್ರೆ ಮುಂಚಿತವಾಗಿ ಎಚ್ಚರಿಕೆ ವಹಿಸ್ಬೇಕು. ನಾವು ನಾಟಿ ಮಾಡೋ ದಿನದಿಂದ ಸುಮಾರು 5 ದಿನಗಳವರೆಗೆ 1 ಇಂಚ್ ನೀರು ಕಂಪಲ್ಸರಿ ಮೇಂಟೈನ್ ಮಾಡಬೇಕು. ನೀರು ಮೇಂಟೈನ್ ಆದ್ರೆ ಅವಾಗ ಕಳೆ ಹುಟ್ಟೋದಿಲ್ಲ. ಎಲ್ಲೆಲ್ಲಿ ನೀರು ಮೇಂಟೈನ್ ಆಗದೇನೆ ಈ ಭೂಮಿ ಹಾಗಾಗಿ ಓಪನ್ ಆಗ್ತದೆ, ಅಂತ ಕಡೆ ಕಳೆ ಉಟ್ಕೊಳ್ತದೆ. ಹಾಗಾಗಿ ಕಳೆ ನಿರ್ವಹಣೆಗೆ ನೀರು ನಿರ್ವಹಣೆ ಬಹಳ ಮುಖ್ಯ. ಮೊದಲ 1 ವಾರ ಮಾಡ್ಕೋಬೇಕು. ಕೆಲವೊಂದು ಕಡೆ ಏನ್ ಮಾಡ್ತಾರೆ ಅಂದ್ರೆ ಕಳೆ ಔಷಧಿಯನ್ನ ನಾವು ಶಿಫಾರಸು ಮಾಡ್ತೀವಿ. ಈ ಕಳೆ ಔಷಧಿ ಏನ ಶಿಫಾರಸು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದು ಕಡೆ ಕಳೆ ನಮ್ಗೆ ಗೊತ್ತಾಗುತ್ತೆ ರೈತರಿಗೆ ಈ ವರ್ಷ ಕಳೆ ಬರುತ್ತೆ, ಯಾಕಂದ್ರೆ ನನ್ನ ಭೂಮಿ ಎಷ್ಟು ಚೆನ್ನಾಗಿ ಸಿದ್ಧ ಮಾಡಿದೀನಿ ಅಂತ ಅನ್ಸುತ್ತೆ ಅವನಿಗೆ. ಸ್ವಲ್ಪ ಕಡಿಮೆ ಸಿದ್ಧ ಮಾಡಿದೀನಿ ಕಳೆ ಬರುತ್ತೆ ಅಂತ ಅನ್ಸಿದ್ರೆ ಅಂಥವ್ರು ಕಳೆ ನಾಶಕವನ್ನ ಬಳಸ್ಬೋದು. ಈ ಕಳೆ ನಾಶಕಗಳು ಸಾಕಷ್ಟು ಬೇರೆ ಬೇರೆ ಕಳೆನಾಶಕಗಳು ಅಂಗಡಿಯಲ್ಲಿ ಸಿಗ್ತವೆ, ಅವರಿಗೆ ಸೂಕ್ತವಾದ ಕಳೆನಾಶಕವನ್ನ ಮಾಡಬಹುದು. ಸದ್ಯಕ್ಕೆ ಫೈರೋಜೋ ಸಲ್ಫಿರಾನ್ ಇಥೈಲ್ ಅಂತ ಹೇಳಿ ಒಂದು ಕಳೆನಾಶಕ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಲೋನ್ಡೆಕ್ಸ್ ಪವರ್ ಅಂತ ಕರೀತಾರೆ, ಅದು ಕಂಪನಿಯ ಒಂದು ಹೆಸರು. ಸೊ ಅದಿರ್ಬೋದು, ಅದಕ್ಕೆ ಸಮನಾದಂತ ಇತರೆ ಕಳೆನಾಶಕಗಳನ್ನು ಕೂಡ ರೈತರು ಬಳಸಬಹುದು. ಎಕರೆಗೆ 1-4 ಕೆಜಿಯನ್ನು ಹಾಕಬೇಕಾಗ್ತದೆ. ಅದು ಉದಯಪೂರ್ವ ಕಳೆನಾಶಕ ಇರ್ಬೋದು, ಉದಯೋತ್ತರ ಕಳೆನಾಶಕ ಇರ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಕಳೆ ಬರೋದಕ್ಕೆ ಮೊದಲೇ ಅದನ್ನ ಉದಯಪೂರ್ವ ಕಳೆನಾಶಕಗಳನ್ನೇ ಬಳಸ್ತಾರೆ. ಇದು ಎಕರೆಗೆ 4 ಕೆಜಿಯನ್ನು ಬಳಸಬೇಕಾಗ್ತದೆ. ಯಾವುದೇ ಕಳೆನಾಶಕ ಹಾಕುವಾಗ ಭೂಮಿಯಲ್ಲಿ ಸಾಕಷ್ಟು ನೀರು ಇರಬೇಕು, ನೀರು ನಿಂತಿರಬೇಕು, ತೆಳುವಾದ ನೀರು ನಿಂತಿರಬೇಕು. ಅದ್ರ ಮೇಲೆ ನೀವು ಕಳೆನಾಶಕವನ್ನು ಹಾಕಿ 24 ಗಂಟೆಗಳ ಕಾಲ ನೀರು ಬಿಡಬಾರದು. 48 ಗಂಟೆಗಳ ಕಾಲ ಇವತ್ತು ಹಾಕಿದ್ರೆ ನಾಳೆ ಬಿಟ್ಟು ನಾಡಿದ್ದು ನೀರನ್ನು ಕಟ್ಟಬೇಕಾಗ್ತದೆ. ಆವಾಗ ಬಹಳ ಪರಿಣಾಮಕಾರಿಗೆ ಕಳೆ ನಿಯಂತ್ರಣ ಅಸಾಧ್ಯ ಆಗುತ್ತೆ. ಸೊ ಈ ನೀರನ್ನ ಸರಿಯಾಗಿ ನಿಲ್ಸ್ಕೊಳ್ದೆ ಹೋದ್ರೆ ಏನಾಗುತ್ತೆ ಅಂದ್ರೆ ತೆಂಡಿ ಹೊಡೆಯೋದಿಲ್ಲ. ಹಾಗಾಗಿ ತೆಳುವಾದಂತ ನೀರು ಸುಮಾರು 15 ದಿನಗಳ ಕಾಲ ಅಥವಾ ಮೊದಲ 1 ತಿಂಗಳು ಈ ಪ್ರಮಾಣದಲ್ಲಿ ಇರಬೇಕಾಗ್ತದೆ ನೀರು. ನೀರಿನ ಪ್ರಮಾಣ ಚೆನ್ನಾಗಿದ್ರೆ ಕಳೆನೂ ಬರೋದಿಲ್ಲ, ಮತ್ತೆ ತೆಂಡೆ ಹೊಡಿತಕ್ಕಂಥದ್ದು ಕೂಡ ಚೆನ್ನಾಗಿ ಹೊಡೆಯುತ್ತೆ. ಕಡಿಮೆ ನೀರನ್ನು ಬಿಟ್ಟು ನೀವು ಜಾಸ್ತಿ ತುಂಬಾ ನೀರು ನೆಲೆಸಿಬಿಟ್ರೆ ತೆಂಡೆ ಹೊಡೆಯೋದಿಲ್ಲ. ಈಗ ಸುಮಾರು 2 ಇಂಚು ಹೇಳ್ತೀವಿ ನಾವು, 1 ರಿಂದ 2 ಇಂಚು, ಅದಕ್ಕಿಂತ ಜಾಸ್ತಿ 3 ಇಂಚು 4 ಇಂಚು ಎಲ್ಲ ನೀರು ತುಂಬಿಟ್ರೆ ಕಳೆ ಕಡಿಮೆ ಆಗುತ್ತೆ, ಆದ್ರೆ ತೆಂಡೆ ಹೊಡೆಯೋದಿಲ್ಲ. ಅಂದ್ರೆ ನಮ್ಗೆ ಭತ್ತದಲ್ಲಿ ಹೆಚ್ಚು ಇಳುವರಿ ಬರಬೇಕಾದ್ರೆ ಭತ್ತ ತುಂಬಾ ಚೆನ್ನಾಗಿ ತೆಂಡೆ ಹೊಡಿಬೇಕು. ಈ ಫಲಭರಿತವಾದಂತಹ ತೆಂಡೆಗಳ ಸಂಖ್ಯೆ ಜಾಸ್ತಿ ಇರಬೇಕು. ಅದು ಜಾಸ್ತಿ ಆಗಬೇಕು ಅಂದ್ರೆ ಈ ತೆಂಡೆಗಳ ಸಂಖ್ಯೆ ಜಾಸ್ತಿ ಆಗಬೇಕು. ತೆಂಡೆಗಳ ಸಂಖ್ಯೆ ಜಾಸ್ತಿ ಆಗಿರ್ಬೇಕು ಅಂದ್ರೆ ಮೊದಲನೇದು ವೆರೈಟಿ ಚೆನ್ನಾಗಿರ್ಬೇಕು, ಬಿತ್ತನೆ ಚೆನ್ನಾಗಿರ್ಬೇಕು, ಎರಡನೇದು ನೀರಿನ ನಿರ್ವಹಣೆ ಬಹಳ ಮುಖ್ಯ. ಇದೆರಡು ಅನುಸರಿಸಿದಾಗ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಇನ್ನು ಶಿಫಾರಸು ಮಾಡಿದಂಥ ಗೊಬ್ಬರವನ್ನು ಕೂಡ ನಾವು ಹಾಕಬೇಕಾಗ್ತದೆ ನಾಟಿಗಿಂತ ಮುಂಚೆ. ನಾಟಿಗಿಂತ ಮುಂಚೆ ಎಕರೆಗೆ 40 ಕೆಜಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಕೂಡ ಹಾಕಬೇಕಾಗ್ತದೆ. ಅದು ರೈತರು ಸಾಮಾನ್ಯವಾಗಿ ಪ್ರತಿ ವರ್ಷ ಭತ್ತ ಬೆಳೀತಕ್ಕಂಥ ಎಲ್ಲರೂ ಕೂಡ ಇದು ಗೊತ್ತೇ ಇರ್ತದೆ. ಹೊಸದಾಗಿ ಏನಾದರೂ ಭತ್ತವನ್ನು ನಾಟಿ ಮಾಡ್ತಕ್ಕಂಥವ್ರು ಅಥವಾ ಬೇಸಾಯ ಮಾಡ್ತಕ್ಕಂಥವ್ರು ಇದ್ರೆ ಅಂಥವ್ರು ನಮ್ಮ ಕೃಷಿ ಅಧಿಕಾರಿಗಳನ್ನು ಅಥವಾ ನಮ್ಮನ್ನೇ ಆದರೂ ಕೂಡ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ರೆ ನಾವು ಹೇಳ್ತೀವಿ, ಮಣ್ಣಿನ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತೀವಿ. ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಎಷ್ಟು ಗೊಬ್ಬರ ಹಾಕಬೇಕು ಅಂತ ಹೇಳ್ತೀವಿ. ಜೊತೆಗೆ ಲಘು ಪೋಷಕಾಂಶವನ್ನು ಕೂಡ ಹಾಕಬೇಕಾಗ್ತದೆ. ಈ ಲಘು ಪೋಷಕಾಂಶವನ್ನು ಹಾಕೋದ್ರಿಂದ ಈ ಬೇರೆ ಬೇರೆ ರಸಗೊಬ್ಬರಗಳ ಒಂದು ಬಳಕೆಯ ಪ್ರಮಾಣ ಅಥವಾ ಬಳಕೆಯ ದಕ್ಷತೆ ಬಹಳ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಇದು ಬಹಳ ಮುಖ್ಯ, ರೈತರು ಇದನ್ನು ಕೂಡ ಅನುಸರಿಸಬೇಕು. ಅದರಲ್ಲೂ ವಿಶೇಷವಾಗಿ ಈ ಸತುವಿನ ಸಲ್ಫೇಟ್ ಅನ್ನು ಹಾಕಬೇಕು ಅಂತೇಳಿ ನಾವು ಹೇಳ್ತೇವೆ. ಎಕರೆಗೆ 8 ಕೆಜಿ ಅಥವಾ 4 ಕೆಜಿ, ಸಾಮಾನ್ಯ ಮಣ್ಣಾದರೆ 4 ಕೆಜಿ ಹಾಕಬೇಕಾಗ್ತದೆ. ಈ ಮಣ್ಣಿನಲ್ಲಿ ಏನಾದರೂ ಉಪ್ಪಿನ ಅಂಶ ಜಾಸ್ತಿ ಇದ್ರೆ ಅಥವಾ ಸಮಸ್ಯಾತ್ಮಕ ಮಣ್ಣುಗಳಿದ್ರೆ ಅವರು ಕೂಡ ಅಲ್ಲಿ ಇದನ್ನ ಮಾಡಬೇಕಾಗ್ತದೆ. ಇದು ಬಹಳ ಮುಖ್ಯ. ಮತ್ತೆ ರೋಗ ಮತ್ತೆ ಕೀಟ ಬಂದಾಗ ಅದಕ್ಕೆ ತಕ್ಕಂತೆ ನಾವು ಸರಿಯಾದ ಔಷಧಿಯನ್ನ ಹೊಡಿಬೇಕಾಗ್ತದೆ. ರೋಗವನ್ನು ಗುರುತು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ನಿರೀಕ್ಷೆ ಮಾಡ್ಬೇಕು ನಾವು, ಇಂಥ ದಿನ ಇಂಥದ್ದೇ ಬರಬಹುದು ಅಂತೇಳಿ. ಈ ಬೇಸಿಗೆನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಎಸ್ಟೆಮ್ ಬೋರರ್, ಕಾಂಡ ಕೊರೆಯುಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತದೆ. ಅದೇ ಮುಂಗಾರು ಹಂಗಾಮ್ನಲ್ಲಿ ಈ ಬೆಂಕಿ ರೋಗ ಜಾಸ್ತಿ ಬರ್ತದೆ, ಬುಡ ಕೊಳಿ ರೋಗ ಜಾಸ್ತಿ ಬರ್ತದೆ. ಮತ್ತೆ ಕೆಲವೊಂದು ಕಡೆ ವಿಶೇಷವಾಗಿ ನಮ್ಮ ಮೂಗೂರು ಟಿ ನರಸೀಪುರ ತಾಲೂಕಿನಲ್ಲಿ ಅಲ್ಲೆಲ್ಲ ಈ ಕಂದು ಜಿಗಿ ಹುಳುವಿನ ಪ್ರಮಾಣ ಜಾಸ್ತಿ ಬರ್ತದೆ. ಹಾಗಾಗಿ ಇದನ್ನು ಮುಂಚಿತವಾಗಿ ನಾವು ಅದನ್ನು ನಿರೀಕ್ಷೆ ಮಾಡಿಕೊಂಡು ಅದಕ್ಕೆ ಏನು ಕ್ರಮ ತಗೋಬೇಕು ತಗೋಬೇಕಾಗ್ತದೆ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಈಗ ಬೆಂಕಿ ರೋಗ ಪ್ರತಿ ವರ್ಷ ಬರ್ತಾ ಇರ್ತದೆ, ಅಂತ ಕಡೆ ನಾವೇನ್ ಮಾಡಬೇಕು ಅಂದ್ರೆ ಯೂರಿಯಾ ಅಂಶವನ್ನು ಜಾಸ್ತಿ ಕೊಡಬಾರ್ದು, ಸಾರಜನಕ ಅಂಶವನ್ನು ಜಾಸ್ತಿ ಕೊಡಬಾರ್ದು. ಅಂತ ಕಡೆ ಪೊಟ್ಯಾಷ್ ಗೊಬ್ಬರವನ್ನು ಜಾಸ್ತಿ ಕೊಟ್ಕೊಂಡು ನೀರಿನ ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡು ಯಾವುದೇ ಒಂದು ಜಮೀನಲ್ಲಿ ಗಾಳಿ ಸಂಚಾರ ಚೆನ್ನಾಗಿದ್ರೆ, ಬೆಳಕಿನ ಸಂಚಾರ ಚೆನ್ನಾಗಿದ್ರೆ, ಅಂತ ಕಡೆ ರೋಗ ರುಜಿನಗಳ ಬಾಧೆ ಬಹಳ ಕಡಿಮೆ ಇರ್ತದೆ. ಸೊ ಹಾಗಾಗಿ ರೈತರು ಇಂತಹ ಜಮೀನುಗಳಲ್ಲಿ ಒಂದು ಸುಮಾರು 1-2 ಮಾರು ಅಥವಾ 3 ಮಾರಿಗೆ ಒಂದೊಂದು ಅಲೆಗಳನ್ನು ಓಪನ್ ಮಾಡಬೇಕಾಗುತ್ತೆ, ತೆರೆಗಳನ್ನು ಮಾಡಿ ಅಲ್ಲಿ ಗಾಳಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ರೆ ಅಂತ ಕಡೆ ಈ ಕಂದು ಜಿಗಿಗಳು ಬರೋದಿಲ್ಲ, ಬೆಂಕಿ ರೋಗ ಕೂಡ ಕಡಿಮೆ ಆಗ್ತದೆ. ಎಲ್ಲಿ ಸಾವಯವ ಅಂಶ ಚೆನ್ನಾಗಿರುತ್ತೆ ಅಂತ ಕಡೆ ರೋಗ ರುಜಿನಗಳ ಬಾಧೆ ಕೂಡ ಕಡಿಮೆ ಆಗುತ್ತೆ. ಇದನ್ನು ಮೊದಲೇ ಹೇಳಿದೆ ನಾನು, ರೈತರು ಇದನ್ನು ಕೂಡ ರೈತರು ಗಮನಿಸಬೇಕಾಗ್ತದೆ. ಮತ್ತೆ ಇತ್ತೀಚೆಗೆ ಕೆಲವೊಂದು ಕಡೆ ನೇರ ಬಿತ್ತನೆ ಮಾಡ್ತಾರೆ. ಈ ನಾಟಿ ಮಾಡ್ತಕ್ಕಂಥದ್ದು ಸ್ವಲ್ಪ ಶ್ರಮ ಆಗುತ್ತೆ, ನಾಟಿ ಆಳುಗಳು ಸಿಗೋದಿಲ್ಲ ಅಂತೇಳಿ ನೇರ ಬಿತ್ತನೆ ಮಾಡ್ತಾರೆ. ಅಂದ್ರೆ ಮೊಳಕೆ ಕಟ್ಟದಂತಹ ಬೀಜಗಳನ್ನ ನೇರವಾಗಿ ಇಡೀ ಜಮೀನಿಗೆ ಚೆಲ್ತಾರೆ. ಅಂದ್ರೆ ಸಣ್ಣದಾಗಿ ಸಸಿ ಮಡಿಯನ್ನ ಏನ್ ಮಾಡ್ತಾ ಇದ್ವಿ ಅದನ್ನ ಈಗ ಎಕರೆ ಗಟ್ಟಲೆ ಮಾಡ್ತಕ್ಕಂಥದ್ದೇ ಇದು. ನೇರ ಬಿತ್ತನೆ ಅಂತ ಕರೀತಾರೆ, ಚೆಲ್ ಭತ್ತ ಅಂತ ಕೂಡ ನಮ್ಮ ಅನೇಕ ಕಡೆ ಕರೀತಾರೆ. ಈಗಾಗಲೇ ನಮ್ಮ ವಿಶ್ವವಿದ್ಯಾನಿಲಯದಿಂದ, ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯ ಸಂಶೋಧನಾ ಕೇಂದ್ರದವರು ಮತ್ತೆ ನಾಗಿನಹಳ್ಳಿಯಲ್ಲಿ ಇರತಕ್ಕಂತಹ ಶಿಕ್ಷಣ ಘಟಕದವರು ಕೂಡ ಇದ್ರ ಬಗ್ಗೆ ಪ್ರಚಾರ ಮಾಡಿ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಕೃಷಿ ಇಲಾಖೆಯವರು ಕೂಡ ಸಾಕಷ್ಟು ಇದ್ರ ಬಗ್ಗೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ರೈತರು ಇದನ್ನು ಕೂಡ ಅನುಸರಿಸಬಹುದು, ಇದರಲ್ಲಿ ಅನೇಕ ಅನುಕೂಲಗಳಿದ್ದಾವೆ. ಆದ್ರೆ ಏನಂತಂದ್ರೆ ಇವುದರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಇದೆ, ಅದನ್ನು ಅನುಸರಿಸಿಕೊಂಡು ಮಾಡಬೇಕಾಗ್ತದೆ. ಈ ನೇರ ಬಿತ್ತನೆ ಮಾಡ್ತಕ್ಕಂಥ ಪ್ರದೇಶದಲ್ಲಿ 2-3 ಸಾರಿ ಜಮೀನನ್ನು ಚೆನ್ನಾಗಿ ಉಳುಮೆ ಮಾಡಿ ಕೊಡಿಸಿದ್ರೆ ಅಂತ ಕಡೆ ಕಳೆಯ ಪ್ರಮಾಣ ಕಡಿಮೆ ಆಗ್ತದೆ. ನಾವು ಹೊಸದಾಗಿ ಮಾಡ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಮೊದಲು 1 ಕುಂಟೆ ಅಥವಾ 1/2 ಎಕರೆನಲ್ಲಿ ನೇರ ಬಿತ್ತನೆಯನ್ನು ನಾವು ಅಭ್ಯಾಸ ಮಾಡಿಕೊಂಡು ಅಥವಾ ಅದನ್ನು ಕಲ್ತ್ಕೊಂಡು ಅನುಭವ ಪಡ್ಕೊಂಡು ಆಮೇಲೆ 1-4 ಎಕರೆ, 5 ಎಕರೆ, 2 ಎಕರೆ, 3 ಎಕರೆ ಹಿಂಗೆಲ್ಲ ಮಾಡ್ಬೋದು. ಈಗ ಸುಮಾರು ಜನ ರೈತರು ಇದ್ದಾರೆ, ನಾನು ಕೂಡ ನಮ್ಮ ಸಂಪರ್ಕದಲ್ಲಿ ಕೂಡ ಇದ್ದಾರೆ. ಅವರು ಸುಮಾರು ಕಳೆದ 4 ವರ್ಷದಿಂದ ಅವರು ನಾಟಿಗೆ ಆಳೆ ಬಿಟ್ಟಿಲ್ಲ, ಎಲ್ಲರೂ ಕೂಡ ನೇರ ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಯಾವ ತರ ಮಾಡಬೇಕು ಅಂತ ಅನುಭವ ಬಂದು ಕಲ್ತ್ಕೊಂಡಿದ್ದಾರೆ. ಅಂತವನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಕೂಡ ಅನೇಕ ಮಾಹಿತಿಯನ್ನು ಪಡ್ಕೊಂಡು ರೈತರು ಅದನ್ನು ಅನುಸರಿಸಿದ್ರೆ ಹೆಚ್ಚು ಅನುಕೂಲ ಆಗ್ತದೆ. ಇದು ಎಲ್ಲರಿಗೂ ಅನುಕೂಲ, ಯಾಕಂದ್ರೆ ಒಂದ್ಸರಿ ಭತ್ತದ ಬೆಳೆಯನ್ನು ಮಾಡಿದಾಗ ಸುಮಾರು 20-25 ಸಾವಿರ ರೂಪಾಯಿ ಅಷ್ಟು ಖರ್ಚು ಮಾಡ್ತೇವೆ ನಾವು. ಕೆಲವರು 1 ಎಕರೆಗೆ 25,000 ರೂಪಾಯಿ ಅಷ್ಟು ಖರ್ಚು ಮಾಡ್ತಾರೆ, 10,000 ರೂಪಾಯಿ 15,000 ರೂಪಾಯಿ ಮಾಡೋರು ಕೂಡ ಇದ್ದಾರೆ. ಸೊ ಇಷ್ಟು ಖರ್ಚು ಮಾಡಿ ನಾವು ನಮಗೆ ಬೆಳೆ ಚೆನ್ನಾಗಿ ಬರಲಿಲ್ಲ ಅಂತಂದ್ರೆ ಅಂತಹ ಒಂದು ಕೆಲವೊಂದು ಸಂಸಾರಗಳೇ ಬಹಳ ತೊಂದರೆಯಲ್ಲಿ ಸಿಗಾಕೊಡ್ತವೆ. ಹಾಗಾಗಿ ರೈತರು ಬಹಳ ಎಚ್ಚರಿಕೆಯಿಂದ 4-6 ಕಡೆ ವಿಚಾರಿಸಿ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಅದನ್ನು ಮಾಡಬೇಕಾಗ್ತದೆ. ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಹಂಗಾಮುಗಳಲ್ಲಿ ಅದಕ್ಕೆ ತಕ್ಕಂತ ಅನೇಕ ಮುನ್ನೆಚ್ಚರಿಕೆಯನ್ನು ಪಡ್ಕೊಂಡು ನಾವು ಬೆಳೆ ಬೆಳೆದಿದ್ದೆ ಆದ್ರೆ, ವೈಜ್ಞಾನಿಕವಾಗಿ ಬೆಳೆದಿದ್ದೆ ಆದ್ರೆ ಖಂಡಿತ ಇದರಿಂದ ಲಾಭ ಇದೆ. ಮತ್ತೆ ಸಾಕಷ್ಟು ಮನಸ್ಸಿಗೆ ಸಮಾಧಾನ ಕೂಡ ಆಗ್ತದೆ. ಒಂದು ಬೆಳೆಯನ್ನು ಬೆಳೆದಂತಹ ಸಮಾಧಾನ ಕೂಡ ಆಗ್ತದೆ. ಸರ್ಕಾರ ಕೂಡ ಇದಕ್ಕಾಗಿ ಸಾಕಷ್ಟು ಖರ್ಚು ಮಾಡ್ತಾ ಇದೆ. ಕೃಷಿ ಇಲಾಖೆ ಮುಖಾಂತರ ಬೇರೆ ಬೇರೆ ಯೋಜನೆಗಳನ್ನು ತಂದು ಸಾಕಷ್ಟು ಮಾಡ್ತಾ ಇದೆ. ಹಾಗಾಗಿ ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೀಲಿ ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ನಾವು ಕೂಡ ಆಕಾಶವಾಣಿ ಮುಖಾಂತರ ಮತ್ತು ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಒಳ್ಳೆಯದು ಡಾಕ್ಟರ್ ಎಂ ಪಿ ರಾಜಣ್ಣ ಅವರೇ, ಇದುವರೆಗೆ ಭತ್ತದ ಬೆಳೆಯಲ್ಲಿ ನೂತನ ತಾಂತ್ರಿಕತೆಗಳನ್ನು ಬಳಸಿ ಹೇಗೆ ನಮ್ಮ ರೈತ ಬಾಂಧವರು ಅವರದೇ ಆದ ವಿಧಾನಗಳಿದೆ ಆದರೂ ಸಹ ಬದಲಾವಣೆಗಳನ್ನು ತಂದುಕೊಂಡ್ರೆ ಲಾಭದಾಯಕವಾಗಿ ಈ ಬೆಳೆಗಳನ್ನು ವರ್ಷ ವರ್ಷ ಬೆಳೀತಾ ಹೋಗ್ಬೋದು, ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಇಷ್ಟೆಲ್ಲ ಹೇಳಿದ ಮೇಲೂ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಒಂದು ಉತ್ಸಾಹ ನಮ್ಮ ರೈತ ಬಾಂಧವರಿಗೆ ಇರುತ್ತೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳಿಬಿಡಿ. ನನ್ನ ಮೊಬೈಲ್ ಸಂಖ್ಯೆ 9945900893 9945900893 ಮತ್ತೊಮ್ಮೆ ಹೇಳ್ತೀನಿ 9945900893 ಒಳ್ಳೆಯದು ರಾಜಣ್ಣ ಅವರೇ, ಇಷ್ಟೊತ್ತು ನೀವು ನೀಡಿದ ಮಾಹಿತಿಗಾಗಿ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಭತ್ತದ ಕೃಷಿಯಲ್ಲಿ ಅಧಿಕ ಉತ್ಪಾದನೆಗಾಗಿ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಡಾ ಎಂ ಪಿ ರಾಜಣ್ಣ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ಕಂಡ ಯಶಸ್ಸನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ಪ್ರಗತಿಪರ ರೈತ ಮಹಿಳೆ ಕೆಆರ್ ನಗರ ತಾಲ್ಲೂಕು ಮಿರ್ಲೆ ಹೋಬಳಿ ಹನುಮನಹಳ್ಳಿಯ ಶ್ರೀಮತಿ ಇಂದ್ರಮ್ಮ. ಈಗ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕು ಯರಿಯೂರು ಗ್ರಾಮದ ಲಕ್ಷ್ಮಮ್ಮ ಅವರು ಹಾಡಿರುವ ಜನಪದ ಗೀತೆ. ನಂಬಿದವರ ಮನೆಯ ಒಳಗೆ ತುಂಬಿ ತೊಳ್ತಾಡು ಬಾಪ ಸಿದ್ದಯ್ಯ ಸ್ವಾಮಿ ಬನ್ನಿ ಪಾವಾಡ ಗಂಗಾಧಾರ ಲಿಂಗಯ್ಯ ಬನ್ನಿ ಭೂಮಿಯ ತಂದವರು ಪಡೆದವರು ದಾನವ ತಂದವರು ನನ್ನ ದರ್ಗಾ ದೊಡ್ಡವರು ಇಂದ್ರನ ಪಡೆದವರು ಚಂದ್ರನ ಪಡೆದವರು ಹೆಣ್ಣನ್ನೇ ಪಡೆದವರು ನನ್ನ ಗಂಡನ್ನೇ ಪಡೆದವರು ಗಂಡನ್ನೇ ಪಡೆದಂತ ನನ್ನ ಪರಂಜ್ಯೋತಿ ಮಂಡ್ಯದ ಸ್ವಾಮಿ ಗಂಡ ನಾದ ಮಾರಿರ ತುಂಬ ಬಸಮಂಗ ದರ್ಶಿಗಂಡು ನನ್ನಪ್ಪ ನನ್ನ ಮಂಟೇದ ಲಿಂಗಯ್ಯ ಕಾಕೋ ಮೋಕೋ ದಿಟ್ಟ ಸ್ವಾಮಿ ದಿಟ್ಟೇಸಿ ನೋಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಕಂಡ ಇದೊಡಿಯ ಅಂತೇಳಿ ನನ್ನಪ್ಪ ನನ್ನ ಮಂಟೇದ ಲಿಂಗ